ಈ ಮಾವಿನ ಹಣ್ಣಿನ ಕಾಲದಲ್ಲಿ ಈ ಮಾವಿಗೆ ಹಲವಾರು ಕೀಟಪೀಡಿಗಳು ಬಾಧಿಸ್ತವೆ. ತಾವು ತಜ್ಞರು ಹೇಳ್ತಾ ಇರ್ತೀರಾ, ಈ ಹಣ್ಣಿನ ನೊಣ ಮತ್ತು ಮಾವಿನ ವಾಟೆ ಕೊರಕ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ತೊಂದರೆಯನ್ನು ಈ ಮಾವಿನ ಬೆಳೆಗೆ ಕೊಡುತ್ತೆ ಅಂತಂದು. ಇವುಗಳ ಒಂದು ಸಮಗ್ರ ನಿರ್ವಹಣೆ ಬಗ್ಗೆ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಈಗ ಮಾವಿನ ವಾಟೆ ಕೊರಕ ಯಾವ ರೀತಿ ತೊಂದರೆ ಕೊಡುತ್ತೆ? ಇದು ನಮಗೆ ಒಂದು ಬಹಳ ಕ್ಲೋಸ್, ಅಂದರೆ ಬಹಳ ಹತ್ತಿರದಿಂದ ನೀವು ಹಣ್ಣನ್ನು ನೋಡಿದ್ದೆ ಅದರಲ್ಲಿ ಒಂದು ಕಪ್ಪು ಚುಕ್ಕೆ ಅಷ್ಟೇ ಕಂಡು ಬರಲಿಕ್ಕೆ ಸಾಧ್ಯ. ಮತ್ತು ಯಾವುದೇ ಥರದ ಮೇಲ್ಮೈ ಹೊರಮೈ ಲಕ್ಷಣಗಳಿಂದ ನೀವು ಒಳಗಡೆ ಕೊರಕ ಇರಬಹುದು ಅಂತ ನೀವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಊಸಕ್ಕೂ ನಿಲುಕೈಗೂ ಅಸಾಧ್ಯ ಇದು. ಸೊ ಹಾಗಾಗಿ ನಾವು ಪ್ರತಿಯೊಂದು ಹಣ್ಣನ್ನು ಕೂಡ ಪರೀಕ್ಷೆ ಮಾಡಲಿಕ್ಕೆ ಅಸಾಧ್ಯ. ಹಾಗೇನು ಮಾಡಬೇಕು, ನಾವು ಜನರಲ್ ಅಂದರೆ ಸಾಮಾನ್ಯವಾಗಿ ಯಾವ ನಿಯಂತ್ರಣ ಕೈಗೊಳ್ಳಬೇಕು ಆ ನಿಯಂತ್ರಣ ನಾವು ಕೈಗೊಳ್ಳಲೇಬೇಕು. ನಾವು ಆ ಒಂದು ಮೇಲ್ಮೈ ಲಕ್ಷಣ ನೋಡಿ ನಾವು ಅನಂತರ ಸ್ಪ್ರೇ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಅದು ಇರಲಿ ಬಿಡಲಿ, ಈಗಂತೂ ನಮ್ಮ ಅಧ್ಯಯನಗಳಿಂದ ಕಂಡು ಬಂದಿರತಕ್ಕಂಥ ಅಂಶ ಅಂತ ಹೇಳಿದ್ರೆ, ಈಗ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಶಿವಮೊಗ್ಗ, ನಮ್ಮ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಎಲ್ಲೆಲ್ಲಿ ಮಾವು ಬೆಳೀತಾ ಇದ್ದೀವಿ ಅಲ್ಲೆಲ್ಲ ಈ ಕೊರಕ ಮತ್ತು ಮಾವಿನ ಹಣ್ಣಿನ ನೊಣದ ಒಂದು ಬಾಧೆ ಅಂತೂ ವಿಪರೀತವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ರೈತ ಬಾಂಧವರು ಆ ಹಣ್ಣಿಗೆ ಬಂದಿದೆಯೇ ಇಲ್ವೇ ಅಂತ ನೋಡೋದು ಬೇಕಾಗಿಲ್ಲ. ತಾವು ದಯಮಾಡಿ ಈಗ ನಿಯಂತ್ರಣವನ್ನು ತಾವು ಕೈಗೊಳ್ಳೋದು ಬಹಳ ಸೂಕ್ತ. ಅಂದ್ರೆ ಇದು ತಿರುಳಿಗೆ ಅಷ್ಟೇನು ತೊಂದರೆ ಕೊಟ್ಟಿರಲ್ಲ ಈ ವಾಟೆ ಕೊರಕ ನಮ್ಗೇನಂದ್ರೆ, ತಿರುಳು ತಿಂದ್ಮೇಲೆ ಸ್ವಲ್ಪ ಪುಡಿ ಕಪ್ಪು ಪುಡಿ ಬಂದಾಗ ಓ ಇದರಲ್ಲಿ ಮೂತಿ ಹುಳು ಇದೆಯಲ್ಲಪ್ಪ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ತಿರುಳನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ತಗೊಂಡೋಗುವಂತ ಫ್ಯಾಕ್ಟರಿ ಹೇಳುವಂತ ವಿಚಾರ ಏನಂತ ಹೇಳಿದ್ರೆ, ಅವರ ಒಂದು ಲಾಟಲ್ಲಿ ಕೇವಲ ಎರಡೇ ಎರಡು ಹಣ್ಣು ಈ ಕೊರಕದಿಂದ ಬಾಧೆ ಆಗಿದ್ರೆ ಅವ್ರಿಗೆ ಲಾಟ್ ಕನ್ಸೈನ್ಮೆಂಟೇ ರಿಜೆಕ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅದೊಂದು ಹಿಕ್ಕೆ ಏನ್ ತಿಂದುಬಿಟ್ಟು ಹೊರಗಡೆ ಹಿಕ್ಕೆ ಹಾಕಿರುತ್ತೆ, ಆ ಹಿಕ್ಕೆ ತಿರುಳಿಗೆ ಬಂದಿರುತ್ತೆ. ಸಂಸ್ಕರಣೆ ಮಾಡಿದಾಗ ಆ ಹಿಕ್ಕೆ ಯಾವಾಗ ಕಂಡು ಬರುತ್ತೆ ಅವ್ರಿಗೆ ಆ ಕನ್ಸೈನ್ಮೆಂಟ್ ರಫ್ತು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಿಷಿದ್ಧ ಆಗುತ್ತೆ. ಹಾಗಾಗಿ ಸಂಸ್ಕರಣೆ ಮಾಡುವಂತವರು ಬಹಳ ಎಚ್ಚರಿಕೆಯಿಂದ ನಿಮ್ಮ ಹಣ್ಣುಗಳನ್ನ ನೋಡಿಕೊಂಡ್ಕೋತಾರೆ. ನಿಮ್ಮ ತೋಟದಲ್ಲಿ ಕೆಲವಾರು ಹಣ್ಣುಗಳು ಆ ಬಾಧೆಗೆ ಒಳಪಟ್ಟಿದ್ರೆ ಅವನು ನಿಮ್ಮ ತೋಟ ಮುಟ್ಲಿಕ್ಕೆ ಬರಲ್ಲ, ಹಾಗಾಗಿ ನಿಮಗೆ ಬಹಳ ಲಾಸ್ ಆಗುತ್ತೆ. ದಯಮಾಡಿ ಅಲ್ಲಿವರೆಗೂ ತಾವು ನೋಡಬಾರದು. ಇದನ್ನ ಮೊದಲನೇ ಮುಂಜಾಗ್ರತೆಯಾಗಿ ಮೊದಲನೇ ಕ್ರಮದಿಂದನೇ ನೀವು ಕೈಗೊಂಡು ಈ ನಿಯಂತ್ರಣ ಕೈಗೊಳ್ಬೇಕು. ಈಗ ತಾವು ಹೇಳಿದ್ರಿ ಇದು ಯಾವುದೇ ರೀತಿಯ ಲಕ್ಷಣಗಳನ್ನ ತೋರ್ಪಡಿಸಲ್ಲ ಅಂತ, ಹಣ್ಣಿನ ಮೇಲೆ ಒಂದು ಕಪ್ಪು ಚುಕ್ಕೆ ರೀತಿ ಇರುತ್ತೆ ಅಷ್ಟೇ ಅಂತ ಅಂದು, ಹಾಗಾದ್ರೆ ಇದು ವಾಟೆ ಒಳಗಡೆ ಯಾವ ರೀತಿ ಸೇರುತ್ತೆ? ಹೌದು, ಇದು ವಾಟೆ ಒಳಗಡೆ ಹೇಗೆ ಸೇರುತ್ತೆ ಅಂತ ಹೇಳಿದ್ರೆ, ಈಗ ಇದು ಜುಲೈಯಿಂದ ಡಿಸೆಂಬರ್ವರೆಗೆ ಒಂದು ರೀತಿ ಬಚ್ಚಿಟ್ಕೊಂಡಿರುತ್ತೆ, ಅಡಲ್ಟ್ ಆಗ್ಬಿಟ್ಟಿರುತ್ತೆ. ಆದ್ರೂ ಅದು ಊಟ ಆಹಾರ ನಿದ್ರೆ ಎಲ್ಲ ಬಿಟ್ಟು ಈ ಊಟಕ್ಕೋಸ್ಕರ ಕಾಯ್ಕೊಂಡಿರುತ್ತೆ. ಅದು ಅಡಲ್ಟ್ ಆಗಿರುತ್ತೆ, ಆದ್ರೆ ಅದು ಆಕ್ಟಿವ್ ಆಗಿರೋದಿಲ್ಲ, ಅದು ಬಚ್ಚಿಟ್ಕೊಂಡಿರುತ್ತೆ. ಈಗ ನಮ್ಮ IHR ಅಂದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಕನಿಷ್ಠ ಪಕ್ಷ ಇದ್ರ ಬಗ್ಗೆ ಒಂದು ದಶಕದಿಂದ ಅದರ ಮೂಲವನ್ನ ಕಂಡು ಹಿಡಿಬೇಕು ಅಂತ ನಾವು ಪ್ರಯತ್ನ ಮಾಡಿ ಈಗ ಸಫಲತೆ ಹೊಂದಿದ್ದೇವೆ. ಅದು ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಮುಖ್ಯವಾದ ಕಾಂಡದಲ್ಲಿ ಎಲ್ಲಿ ಕಾಂಡಗಳು ಚಿಗುರೊಡ್ಕೊಂಡು ಮೇಲಕ್ಕೆ ಹೋಗ್ತವೆ ಅಂದ್ರೆ ಮುಖ್ಯ ಇದರಿಂದ ಒಂದು ಕವಲು ಬರುತ್ತೆ, ಕವಲು ಬರುತ್ತಲ್ಲ, ಹೌದು, ಆ ಕವಲು ಬರತಕ್ಕಂತ ಜಂಕ್ಷನ್ ಅಲ್ಲಿ ಈ ಒಂದು ಎಲೆಗಳು ಉದುರಿರುವಂತ ಎಲೆಗಳು, ಆಮೇಲೆ ಗರಿಗಳು, ಅನಂತರ ಈ ಮಾವಿನ ಒಂದು ಹೂ ಉದುರ್ಬಿಟ್ಟು ಒಂದು ತರ ಕಸ ಅಲ್ಲಿ ಸೇರಿರುತ್ತೆ, ಸಾವಯವ ಪದಾರ್ಥ ಆದಂಗಾಗಿರುತ್ತೆ. ಹೌದು, ಅಂದ್ರೆ ಕಂಕುಳು ಅಂತ ಹೇಳ್ಬೋದು. ಹೌದು, ಆ ಜಂಕ್ಷನ್ ಅಲ್ಲಿ ಇವು ಆಶ್ರಯ ತಗೊಂಡಿರ್ತವೆ, ಅಲ್ಲೇ ಇರ್ತವೆ. ಈ ಡಿಸೆಂಬರ್ ಕಳೆದ ಕೂಡಲೇ, ನಾನು ಹೇಳಿದೆ ಜುಲೈಯಿಂದ ಡಿಸೆಂಬರ್ಗೂ ಅದು ಅಲ್ಲಿ ಬಚ್ಚಿಟ್ಕೊಂಡಿರ್ತಕ್ಕಂಥ ಜಾಗ. ಆ ಡಿಸೆಂಬರ್ ಆದ ನಂತರ ಯಾವಾಗ ಹೂ ಕಾಣುತ್ತೆ ನಮ್ಮ ಮಾವಿನಲ್ಲಿ, ಆ ಹೂ ತಿನ್ಲಿಕ್ಕೆ ಇದು ಮೇಲ್ಗಡೆಗೆ ನಿಧಾನವಾಗಿ ಕ್ರಾಲ್ ಮಾಡ್ಕೊಂಡು, ಅಂದ್ರೆ ಜಾಡ್ಕೊಂಡು ತೆವಳ್ಕೊಂಡು ಹೋಗ್ತಾ ಇರ್ತವೆ. ಆದ್ರಿಂದ ಈ ಹೂಗೆ ನಾವು ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಈ ಜಿಗಿ ಹುಳು ನಿಯಂತ್ರಣಕ್ಕೆ ಇಮಿಡಾ ಕ್ಲೋರೋಪಿಡ್ ಅನ್ನೋ ಒಂದು ಕೆಮಿಕಲ್ ನಾವು ರಾಸಾಯನಿಕ ಸ್ಪ್ರೇ ಮಾಡೇ ಮಾಡ್ತೀವಿ, ರಾಸಾಯನಿಕ ಮಾಡಲೇಬೇಕು. ಆ ಜಿಗಿ ಹುಳು ನಿಯಂತ್ರಣಕ್ಕೆ ಬಂದಾಗ ನಮ್ಮ ರೈತ ಬಾಂಧವರು ಮಾಡುವಂತ ಕೆಲಸ ಏನಂತ ಹೇಳಿದ್ರೆ, ಮೇಲ್ಗಡೆ ಇರತಕ್ಕಂಥ ಎಲೆ ಮತ್ತು ಹೂಗಷ್ಟೇ ಸೀಮಿತಗೊಳಿಸ್ತೀವಿ ನಾವು ಸಿಂಪರಣೆನ. ಆ ಕೆಲಸ ಮಾಡೋದು ಬಿಟ್ಟು ದಯಮಾಡಿ ಸ್ವಲ್ಪ ಮುಂದಕ್ಕೆ ಹೋಗಿ ಕಾಂಡಗಳನ್ನ ಪ್ರತಿಯೊಂದು ಮರದಲ್ಲಿರ್ತಕ್ಕಂಥ ಕಾಂಡವನ್ನು ನೆನೆಸೋದ್ರಿಂದ ಈ ತೆವಳ್ಕೊಂಡು ಹೋಗಿರ್ತಕ್ಕಂಥ ಬೀಟ್ಲು ನಿಧಾನಕ್ಕೆ ಹತ್ತ ಇದ್ವಲ್ಲ ಅವೆಲ್ಲ ಸಾಯ್ತವೆ, ಈ ಮೋತಿಗಳು ಸತ್ತೋಗ್ತವೆ, ಸ್ವಲ್ಪ ಚೆನ್ನಾಗಿ ನೆನೆಸ್ಬೇಕಷ್ಟೆ. ಎರಡನೇದವು ನಾನು ಹೇಳಿದೆ, ತಾವ್ ಹೇಳ್ದಂಗೆ ಕಂಕುಳು ಅಂತ ಹೇಳಿದಲ್ಲ, ಈ ಬ್ರಾಂಚಸ್ ಎಮರ್ಜ್ ಆಗುವಂತ ಮುಖ್ಯವಾದ ಕಾಂಡ ಮತ್ತೆ ಬೊಂಬೆ ಕವಲು ಹೊಡ್ಕೊಳ್ಳುವಂತ ಜಾಗ ಎಲ್ಲಿರುತ್ತೆ, ಸಂದುಗಳು, ಅಲ್ಲಿ ಸ್ವಲ್ಪ ಚೆನ್ನಾಗಿ ಈ ಇಮಿಡಾಕ್ಲೋರೋಪಿಡ್ ನೆನೆಸ್ಬೇಕು. ಅಲ್ಲಿ ಶೇಖರಣೆ ಒಂದು 20 ml, 30 ml, 50 ml ನಿಲ್ಬಹುದಲ್ಲಿ, ಅಲ್ಲಿ ನಿಂತ್ಕೊಳ್ಳೋ ಹಾಗೆ ನೀವು ಮಾಡಿಬಿಟ್ರೆ ಆ ಒಂದು ಸಿಂಪರಣೆಯಿಂದ 100 to 100 ಈ ಮೋತಿ ಹುಳುಗಳ ಕಾಟ ನಿಮಗೆ ತಪ್ಪುತ್ತೆ. ಅಂದರೆ ಸಾಮಾನ್ಯವಾಗಿ 90% ನಿಮ್ಮ ಹಣ್ಣುಗಳನ್ನ ನೀವು ಖಂಡಿತವಾಗ್ಲೂ ಸಂರಕ್ಷಿಸ್ಕೋಬಹುದು. ಇದೊಂದು ನಮ್ಮ ರೈತ ಬಾಂಧವರು ಎಚ್ಚರಿಕೆ ಇಟ್ಟು ಮಾಡಲೇಬೇಕು. ಎರಡನೇ ಹಂತದ ನಿಯಂತ್ರಣ ಏನು, ಯಾವಾಗ ಹಣ್ಣು ನಿಂಬೆ ಗಾತ್ರ ಇರುತ್ತೆ ಅಲ್ಲಿ ಮಾತ್ರ ದಯಮಾಡಿ ನಿಯಂತ್ರಣಕ್ಕೆ ಇದು ಸ್ಪ್ರೇ ಸಿಂಪರಣೆ ಮಾಡಿ, ಇಲ್ಲದೆ ಹೋದ್ರೆ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರೆಸಿಡ್ಯೂಸ್ ಅನ್ನೋದು ಒಂದಿರುತ್ತೆ, ಉಳಿಕೆ ಅಂಶ, ಕರೆಕ್ಟ್. ಇದು ಬಂದ್ರೆ ಇದು ನಾವು ವಿಷಯುಕ್ತ ಆಹಾರವನ್ನು ನಮ್ಮ ಜನಗಳಿಗೆ ಕೊಟ್ಟಾಗುತ್ತೆ, ಹಾಗೂ ರಫ್ತು ಮಾಡ್ಲಿಕ್ಕೂ ಯೋಗ್ಯ ಅನಿಸೋದಿಲ್ಲ. ಆದ್ರೆ ಈ ಎಲ್ಲೆಲ್ಲಿ ನಿಮ್ಗೆ ಮಾಡಬಹುದು, ಎಲ್ಲೆಲ್ಲಿ ನಿಂಬೆ ಹಣ್ಣಿನ ಸೈಜ್ ಇದೆ, ಎಲ್ಲಿ 60 ದಿವಸಕ್ಕಿಂತ ಮುಂಚೆ ನಿಮ್ದು 50 ದಿವಸಕ್ಕಿಂತ ಮುಂಚೆ ಕೊಯ್ಲಾಗಲ್ಲ ಅನ್ನುವಂಥ ತಮ್ಮ ನೋಡಿಕೊಂಡು ತಾವು ಸ್ಪ್ರೇ ಮಾಡಬೇಕು. ಅದು ಏನಪ್ಪ ಅಂತ ಹೇಳಿದ್ರೆ 0.25 ml ಡಕಾಮೆಥ್ರಿನ್, ಇದನ್ನ 1 ಲೀಟರ್ ನೀರಲ್ಲಿ ಕಲಸ್ಕೊಂಡು ದಯಮಾಡಿ ಸಿಂಪರಣೆ ಮಾಡಿ. ಅದು ಏನಾಗುತ್ತೆ, ಈಗ ಅದು ಮೊಟ್ಟೆ ಇಟ್ಟಿರುತ್ತೆ, ಅದು ಮೊಟ್ಟೆ ಇಟ್ಟ ತಕ್ಷಣ ಮೊಟ್ಟೆ ಮರಿಯಾಗಿ ಆ ಮರಿ ಓಟೆ ಸೇರಬೇಕು. ಆ ಹಂತಕ್ಕೆ ಕನಿಷ್ಠ ಪಕ್ಷ 10 ದಿವಸದ ಒಂದು ಅಂತರ ಇರುತ್ತೆ. ಈ ಹಂತದಲ್ಲಿ ಮೊಟ್ಟೆ ಸತ್ತೋದ್ರೆ ಆ ಹುಳ ಆಗೋದಿಲ್ಲ, ಮರಿ ಆಗೋದಿಲ್ಲ, ಹಾಗೂ ನಿಮ್ಮ ಓಟೆ ಸೇರೋದಿಲ್ಲ. ಈ ಓಟೆ ಕೊರಕದಿಂದ ನಿಮಗೆ ಸಂಪೂರ್ಣವಾದ ನಿಯಂತ್ರಣ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ 10 ಲೀಟರ್ ನೀರಿಗೆ 2.5 ml ಡಕಾಮೆಥ್ರಿನ್ ಹಾಕೊಂಡ್ರೆ ಸಾಕಾಗುತ್ತೆ. ಹೌದು, 0.25 ml, ಹೌದು, ಕರೆಕ್ಟ್ ಕರೆಕ್ಟ್. ಅದನ್ನ ಸಿಂಪರಣೆ ನಿಂಬೆ ಹಣ್ಣಿನ ಗಾತ್ರದ ಹಣ್ಣಿದ್ದಾಗ ಮಾತ್ರ ಮಾಡಬೇಕು. ಹೌದು ಹೌದು, ನಾನು ಹೇಳಿದೆ ಹೂ ಬಿಟ್ಟಾಗ ಕಂಪ್ಲೀಟ್ ಅಂದ್ರೆ ಸಂಪೂರ್ಣವಾದ ಗಿಡವನ್ನ ಕಾಂಡಗಳಿಂದ ಹಿಡಿದು ನಿಮ್ಮ ಕೊಂಬೆ ಎಲ್ಲಿ ಬ್ರಾಂಚಸ್ ಆಗುತ್ತೆ ಜಂಕ್ಷನ್ ಅಲ್ಲಿವರೆಗೂ ಕೂಡ ನೆನೆಸಬೇಕು ಅಂತ ಹೇಳಿದೆ. ಇದು ಮತ್ತು ನಿಮ್ಮ ನಿಂಬೆಗಾತ್ರದ ಸೈಜ್ ಹಣ್ಣು ಬಂದಾಗ ನೀವು ಸಿಂಪರಣೆ ಮಾಡಿಕೊಂಡ್ರೆ 100% to 99% ಭಾಗ ನಿಯಂತ್ರಣ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಸಸ್ಯಾಭಿವೃದ್ಧಿ ಒಂದು ನರ್ಸರಿಗಳು ಇಟ್ಕೊಂಡಿರ್ತಾರಲ್ಲ, ಅವ್ರಿಗೂ ಕೂಡ ಬಹಳ ತೊಂದರೆ ಕೊಡುತ್ತಲ್ವ ಇದು, ಯಾಕೆಂದ್ರೆ ಅಲ್ಲಿ ವಾಟೆಯಿಂದ ಅವರು ಸಸಿಗಳನ್ನು ಬೆಳೆಸ್ಕೊಂಡು ಸಸ್ಯಾಭಿವೃದ್ಧಿ ಮಾಡ್ಕೋಬೇಕಾಗತ್ತೆ. ಓಟೆ ಕೊರಕ ಬರೋದ್ರಿಂದ ಈಗ ಎಷ್ಟೋ ಸರಿ ನಮ್ಮ ನರ್ಸರಿಗಳವರಿಗೆ ಓಟೆಗಳು ಸಿಗ್ತಾ ಇಲ್ಲ, ಯಾಕೆಂದ್ರೆ ಒಳಗಡೆ ಬೀಜ ಚೆನ್ನಾಗಿ ಕಚ್ಚಿ ಪುಡಿ ಮಾಡಿಬಿಟ್ಟಿರುತ್ತೆ, ಅದು ಸಸಿಗಳು ಮಾಡ್ಲಿಕ್ಕೆ ಹಾಕೊಳ್ತಾ ಇಲ್ಲ. ಸೊ ಹಾಗಾಗಿ ಈಗ ಮಾಡೋದ್ರಿಂದ ನಮ್ಮ ಮುಂದಕ್ಕೆ ಪ್ರೊಡಕ್ಷನ್ ಮಾಡ್ಲಿಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಈ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ನೇ ನಮ್ಮ ನರ್ಸರಿ ತೊಗೊಂಡ್ಬರ್ತಾ ಇರೋದು. ಈ ಯಾವಾಗ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಓಟೆ ಕೊರಕ ಬಹಳ ಅಫೆಕ್ಟ್ ಆಗಿರುತ್ತೆ, ಅವ್ರಿಗೆ ಒಳ್ಳೆ ಬೀಜ ಕೂಡ ಸಿಗ್ತಾ ಇಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಒಳ್ಳೆ ಬೀಜನೂ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಸಸ್ಯಗಳು ಮಾಡಿ ನಮ್ಮ ನರ್ಸರಿಯವರು ಒಳ್ಳೆ ಆರೋಗ್ಯವಾದ ಶಕ್ತಿಯುತವಾದ ಒಂದು ಬೀಜ ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ. ಇನ್ನು ಹಣ್ಣಿನ ನೋಡನು ಕೂಡ ಬಹಳ ಮುಖ್ಯವಾದಂತಹ ಕೀಟ ಅಂತ ಹೇಳ್ಬೋದು. ಮುಖ್ಯವಾಗಿ ಯಾವ ಹಂತದಲ್ಲಿ ಇದು ತೊಂದರೆ ಕೊಡುತ್ತೆ ಅಂತ, ಹಣ್ಣು 40-50 ದಿವಸ ಹಾರ್ವೆಸ್ಟ್ ಅಂದ್ರೆ ನೀವು ಕಾಯಿ ಕೀಳೋ ಮುನ್ನ ಈ ಒಂದು ಹಣ್ಣಿನ ನೊಣ ಬಂದು ಹೆಣ್ಣು ಹಣ್ಣಿನ ನೊಣ ಬಂದು ಆ ಒಂದು ಸ್ಟಿಂಗ್ ಅಂತ ಏನ್ ಕರಿತೀವಿ ಅದೊಂದು ಕೊಂಡಿ, ಆ ಕೊಂಡಿ ಮುಖಾಂತರ ಒಂದು ಚುಚ್ಚಿ ಎಲ್ಲಿ ಹಣ್ಣಿನ ಮೇಲ್ಭಾಗದ ಭುಜ ಅಂತ ಏನ್ ಕರಿತೀವಿ ಆ ಭುಜದಲ್ಲಿ ಒಂದು ಚುಚ್ಚಿ 10-12 ಮೊಟ್ಟೆಗಳನ್ನ ಅದು ಒಂದು ಕಾಯಿಗೆ ಸೇರಿಸ್ಬಿಡುತ್ತೆ, ತಿರುಳಲ್ಲಿ ಇಡುತ್ತೆ, ತಿರುಳಲ್ಲಿ ಆ ಹೊಟ್ಟಿನ ಕೆಳಗಡೆ ತಿರುಳಿಗೆ ಸೇರಿಸುತ್ತೆ, ಸಿಪ್ಪೆ ಕೆಳಗಡೆಗೆ. ಈ ಮೊಟ್ಟೆಗಳು ಕನಿಷ್ಠ 10-12 ದಿವಸ, ಬೇಸಿಗೆ ಇದ್ರೆ 10-12 ದಿವಸ, ಅಥವಾ ಸ್ವಲ್ಪ ಚಳಿಗಾಲ ಟೆಂಪರೇಚರ್ ಕಡಿಮೆ ಇತ್ತು ಅಂದ್ರೆ ವಾತಾವರಣ ಒಂದು 15 ದಿವಸ ತಗೊಳ್ಳುತ್ತೆ. ಇವು ಎಲ್ಲ ಮರಿಗಳಾಗ್ತವೆ, ಮರಿಗಳಾಗಿ ನಮ್ಮ ರೇಷ್ಮೆ ಹುಳು ತರನೇ ಮೊದಲನೇ ಜ್ವರ, ಎರಡನೇ ಜ್ವರ, ಮೂರನೇ ಜ್ವರ, ನಾಲ್ಕನೇ ಜ್ವರ ಅಂತ ಅದಕ್ಕೂ ಕೂಡ ಜ್ವರ ಅನ್ನೋದಿರುತ್ತೆ, ಹಂತಗಳಿರ್ತವೆ. ಈ ಹಂತಗಳಲ್ಲಿ ಅದು ಬರೀ ತಿರುಳು ತಿನ್ಕೊಂಡು ಅವು ಕೂಡ ದಪ್ಪ ಆಗ್ತವೆ, ದಪ್ಪ ಆಗಿ ಕೊನೆಗೆ ಒಂದು ಹಂತದಲ್ಲಿ ತೂತ ಮಾಡಿಕೊಂಡು ಹೊರಗಡೆ ಬಂದು ಒಂದು ದಾರದ ಮುಖಾಂತರ ಎಳೆ ಮಾಡಿಕೊಂಡು ಮರದ ಕೆಳಗೇನೆ ಆ ಒಂದು ಮಣ್ಣಿಗೆ ಸೇರಿಬಿಡ್ತವೆ. ಅದು ಕೋಶಾವಸ್ಥೆ ಅಂತ ಕರಿತೀವಿ, ಅದು ಕೋಶಾವಸ್ಥೆಗೆ ಹೋಗುತ್ತೆ. ಆ ಕೋಶಾವಸ್ಥೆಯಲ್ಲಿ ಒಂದು 8-10 ದಿವಸ ಅದು ತನ್ನ ಕೋಶವನ್ನು ಅಭಿವೃದ್ಧಿಪಡಿಸ್ಕೊಂಡು ಅಲ್ಲಿ ಒಂದು ಪ್ರೌಢಾವಸ್ಥೆಗೆ ಬಂದು ನಂತರ ನೊಣವಾಗಿ ಅದು ಹೊರಗಡೆ ಬಂದುಬಿಡುತ್ತೆ, ಸೀಳ್ಕೊಂಡು ಮಣ್ಣಿನ ಒಂದು ಪದರ ಸೀಳ್ಕೊಂಡು ಬರುತ್ತೆ. ಮತ್ತೆ ಅದು ಗಂಡು ಮತ್ತು ಹೆಣ್ಣು ನೊಣಗಳು ಸಮಾಗಮ ಹೊಂದಿ ಮತ್ತೆ ಹೆಣ್ಣಿನ ನೊಣ ಇದೇ ರೀತಿ ಜೀವನ ಚಕ್ರ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ, ಮೊಟ್ಟೆಗಳಿಡಕ್ಕೆ ಶುರು ಮಾಡುತ್ತೆ. ಇದರ ಕಂಪ್ಲೀಟ್ ಜೀವನ ಚಕ್ರ ಸಾಧಾರಣ 35-40 ದಿವಸದವರೆಗೆ ಇರುತ್ತೆ ಇದರ ಜೀವನ ಚಕ್ರ. ಅಂದ್ರೆ ನಮ್ಮ ರೈತರು ಯಾವ ರೀತಿ ಗುರುತಿಸಬಹುದು ಈಗ ಹಣ್ಣಿನ ನೊಣದಿಂದ ಈ ಹಣ್ಣು ತೊಂದರೆಗೊಳಗಾಗಿದೆ ಅಂತ? ಈ ಹಣ್ಣಿನ ನೊಣಗಳನ್ನ ಗುರುತಿಸೋದು ಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ ಗುರುತಿಸೋದಕ್ಕೆ ಸ್ವಲ್ಪ ಕಷ್ಟ ಬರಿಕಣ್ಣಿಂದ, ಏಕೆಂದ್ರೆ ಇವುಗಳ ಆಕ್ಟಿವಿಟಿ ಬಹಳ ಹೆಚ್ಚಿಗೆ ನಮಗೆ ಕಂಡು ಬರುವಂತದ್ದು ಈ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಸಮಯದಲ್ಲಿ ನಿಶಾಚರಿಗಳು ಅಂತ ಹೇಳ್ಬೋದು. ಇವುಗಳನ್ನ ನಾವು ಹಣ್ಣಿನ ನೊಣಕ್ಕೆ ತುತ್ತಾಗಿದೆಯೇ ಇಲ್ಲವೇ ಅಂತ ಹೇಳೋದು ಬಹಳ ಸುಲಭ. ಹೇಗೆ ಅಂತ ಹೇಳಿದ್ರೆ, ಇದು ಅಪಕ್ವವಾದ ಒಂದು ಸ್ಥಿತಿಯಲ್ಲೇನೆ ಹಣ್ಣು ಅದಂಗೆ ಕಂಡು ಬಂದ್ಬಿಡುತ್ತೆ ನಮಗೆ. ಹಣ್ಣು ಮಾವು ಹಳದಿ ಬಣ್ಣ ತಿರುಗಿಬಿಟ್ಟು ಹಣ್ಣಾಗಿದೆ ಅನ್ನೋ ಭ್ರಮೆ ನಮಗೆ ಹುಟ್ಟಿಸುತ್ತೆ. ಆವಾಗ ನಾವು ಕೀಳಲಿಕ್ಕೆ ಪ್ರಯತ್ನ ಪಡ್ತೀವಿ, ಇಲ್ಲ ನಾವು ಕೀಳದೆ ಹೋದರೆ ಅದಾಗಿ ಅದು ಉದುರೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಸೊ ಆಗ ರೈತರು ಏನು ಮಾಡ್ತಾರೆ, ಆ ಒಂದು ಬಾಧೆ ಬಂದಿದೆ ಅಂತ ಗೊತ್ತಾದ ಕೂಡಲೇ ಅವರು ಕೂಡ ಅಪಕ್ವವಾದ ಹಣ್ಣುಗಳನ್ನೇ ಕೀಳಲಿಕ್ಕೆ ಶುರು ಮಾಡ್ತಾರೆ, ಮಾರ್ಕೆಟಿಗೆ ತೊಗೊಂಬರ್ತಾರೆ. ಅದು ರುಚಿ ಇರೋದಿಲ್ಲ, ಮಾರ್ಕೆಟಲ್ಲಿ ಆ ಒಂದು ಏಜೆಂಟ್ರು ಅವ್ರಿಗೂ ಗೊತ್ತು ಇದು ಪಕ್ವವಾಗಿರತಕ್ಕಂಥ ಹಣ್ಣಲ್ಲ ಅಂತ. ಅವರು ಕೂಡ 1 ರೂಪಾಯಿಗಿರ್ತಕ್ಕಂಥ ಬೆಲೆನ 4 ಅಣಿ ಕೇಳ್ತಾರೆ, ಇಲ್ಲಿ 75% ಲಾಸು ರೈತರಿಗೇನೆ. ಆದರೆ ಇನ್ನೊಂದು ನಾವು ಕಂಡು ನೋಡಿರ್ತಕ್ಕಂಥ ಅಂಶ ಅಂತ ಏನು ಅಂತ ಹೇಳಿದ್ರೆ, ನಮ್ಮ ರೈತ ಬಾಂಧವರು ಬೆಳೆನ ಈ ಕಮಿಷನ್ ಏಜೆಂಟ್ಸ್ ಮತ್ತು ಮಾರಾಟಗಾರರಿಗೆ ಮೊದಲೇ ನಿಗದಿಯಾದಂಥ ಬೆಲೆಗೆ ಮಾರುಬಿಟ್ಟಿರ್ತಾರೆ. ಹಾಗಾಗಿ ಅವರು ಹೆಚ್ಚಿನ ಆಸಕ್ತಿ ತೆಗೆದುಕೊಳ್ತಾ ಇಲ್ಲ. ಇದರಿಂದ ಈ ಒಂದು ಹಣ್ಣಿನ ನೊಣ ಸಂತತಿ ನಾನ್ ಸ್ಟಾಪ್ ವೃದ್ಧಿ ಆಗ್ತಾನೆ ಇದೆ. ಹಾಗಾಗಿ ಸತತವಾಗಿ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ. ಅಂದ್ರೆ ರೈತರು ಇನ್ನು ಹೂವಿನ ಹಂತದಲ್ಲೇ ಕೊಟ್ಟು ಬಿಡ್ತಾ ಇದ್ದಾರೆ. ಹೌದು, ಗುತ್ತಿಗೆ ಕರೆಕ್ಟ್. ಇದು ಕೊಟ್ಟರು ಕೂಡ ಇದು ನಮ್ಮ ತೋಟ, ಇದು ನಮ್ಮ ಫಸಲು, ಇದು ನಮ್ಮ ಹಣ್ಣು ಅನ್ನೋ ಒಂದು ಆಸಕ್ತಿ ಬರಲೇಬೇಕು. ಇದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ನಿಯಂತ್ರಣಕ್ಕೆ ಬಹಳ ಹೆಚ್ಚಿನ ಮೊತ್ತ ಏನು ಅವರು ವ್ಯಯ ಮಾಡೋ ಅಗತ್ಯ ಇಲ್ಲ. ಆದರೆ ಅವರು ನಿಯಂತ್ರಿಸಬೇಕು ಅನ್ನೋ ಒಂದು ಮನೋಭಾವ ಬರಬೇಕಷ್ಟು. ಏನೇನು ನಿಯಂತ್ರಣ ಕ್ರಮ ಕೈಗೊಳ್ಬೋದು ಅಂತೇಳಿ ನೋಡಿ, ಇದರ ನಿಯಂತ್ರಣ ಬಹಳ ಸುಲಭ. ಬಹಳ ಸುಲಭ ಅಂತ ಹೇಳಿದ್ರೆ, ಅವರು 1 ಎಕರೆಗೆ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಒಂದು ಹಣ ಹೇಳಿದ್ರೆ ಬರೀ 150 ರೂಪಾಯಿಂದ 250 ರೂಪಾಯಿ ಅಷ್ಟೇ. ಇದಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ಫೆರೋಮೋನ್ ಟ್ರ್ಯಾಪ್ ಅಂತ ಕಂಡಿದ್ದೀವಿ. ಅಂದರೆ ಲಿಂಗಾಕರ್ಷಕ ಮೋಹಕ ಬಲೆ. ಇದು ಏನು ಮಾಡ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಗಂಡು ನೊಣಗಳನ್ನ ಆಕರ್ಷಣೆ ಮಾಡಿ ಹೆಣ್ಣು ಇದೇನೋ ಅನ್ನೋದು ಭ್ರಮೆಗೊಳಪಡಿಸಿ ಅದು ಹೆಣ್ಣು ನೊಣ ಇದೆ ಅಂತ ಅನ್ಕೊಂಡು ಬಂದು ಆ ಬಲೆ ಒಳಗೆ ಬಿದ್ದೋಗುತ್ತೆ. ಆ ಬಲೆಗೆ ಬಿದ್ದ ತಕ್ಷಣ ಅದು ಸತ್ತೋಗುತ್ತೆ. ಅಂದ್ರೆ ಈಗ ಗಂಡು ನೊಣ ಆಕರ್ಷಣೆ ಮಾಡೋದಕ್ಕೆ ಏನು ಅಲ್ಲಿ ಬಳಸಿರ್ತೀರ? ಹೌದು, ನಾವು ಮಿಥೈಲ್ ಯೂಜಿನಾಲ್ ಅನ್ನೋ ಒಂದು ರಾಸಾಯನಿಕ ಬಳಸಿರ್ತೀವಿ. ಇದೊಂದು ಕೆಮಿಕಲ್. ಇದು ಒಂದು ಪ್ಲೈವುಡ್ ಅಂದ್ರೆ ಅದು ಪದರ ಇರುತ್ತೆ, ಅದು ನಾವು ಕೆಮಿಕಲ್ ಹಾಕೊಂಡಾಗ ಹೀರ್ಕೊಂಡಿರುತ್ತೆ. ಆ ಒಂದು ಹೀರ್ಕೊಂಡು ಕನಿಷ್ಠ ಪಕ್ಷ 25-30 ದಿವಸಗಳ ಕಾಲ ಅದನ್ನು ಆಕರ್ಷಣೆ ಮಾಡ್ತಾನೆ ಇರುತ್ತೆ. ಹೌದು, ಸೂಸ್ತಲೇ ಇರುತ್ತೆ. ಈ ವಾಸನೆ ನಮಗೆ ಅಷ್ಟಾಗಿ ಕಂಡು ಬರೋದಿಲ್ಲ. ಇದು ಒಂದು ಲಿಂಗಾಕರ್ಷಕದಿಂದ ಗಂಡು ಮಾವಿನ ಹಣ್ಣು ನೋಡಕ್ಕೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಸೊ ಇದು ಒಂದು 2 ಕಿಂಡಿ ಕೊಟ್ಟಿರ್ತೇವೆ ನಾವು ತಯಾರಿಸಿರ್ತಕ್ಕಂಥ ಒಂದು ಮೋಹಕ ಬಲೆಗೆ. ಆ ಕಿಂಡಿಯಲ್ಲಿ ಬಂದು ಒಳಗಡೆ ಬೀಳುತ್ತೆ. ಆದರೆ ಈ ಒಂದು ರಾಸಾಯನಿಕದಿಂದ ಅದೇನು ಸಾಯೋದಿಲ್ಲ, ಒಳಗಡೆ ಬರಲಿಕ್ಕೆ ಅಷ್ಟೇ ಅನುಕೂಲ ಆಗುತ್ತೆ. ಆನಂತರ ಒಳಗಡೆ ಅದಕ್ಕೆ ಒಂದು 5-8 ತೊಟ್ಟು ಡೈಕ್ಲೋರೋವಾಸ್ ಅನ್ನೋ ಒಂದು ಮತ್ತೊಂದು ರಾಸಾಯನಿಕ ಕೂಡ ಹಾಕಿರ್ತೀವಿ, ಕೀಟನಾಶಕ ಹಾಕಿರ್ತೀವಿ. ಇದು ಅದನ್ನು ಉಸಿರು ಕಟ್ಟಿ ಸಾಯಿಸೋ ಹಾಗೆ ಮಾಡುತ್ತೆ. ಆವಾಗೇನಾಗುತ್ತೆ, ಒಳಗಡೆ ಬಂದಂಥ ಹುಳ ಹೊರಗಡೆಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕಾಗದೆ ಅಲ್ಲೇ ಸಾಯುತ್ತೆ. ನಾವೀಗ ಸಾಧಾರಣ ಅಂದ್ರೆ ಈಗ ಡೈಕ್ಲೋರೋವಾಸ್ ನಾವು ಆ ಮರದ ಒಂದು ಪ್ಲೈವುಡ್ ತುಂಡಿನ ಮೇಲೆ ಹಾಕಿದಾಗ, ಹೌದು, ಈ ಮಿಥೈಲ್ ಯೂಜಿನಾಲ್ ಶಕ್ತಿಯನ್ನು ಕಡಿಮೆ ಆಗಲ್ವಾ? ಇಲ್ಲ, ಖಂಡಿತ ಇಲ್ಲ. ಇನ್ನು ಹೇಳಬೇಕು ಅಂದ್ರೆ ವೃದ್ಧಿಗೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ತುಂಡಿನ ಒಳಗಡೆ ಮಿಥೈಲ್ ಯೂಜಿನಾಲ್ ಅನ್ನೋ ಒಂದು ಕೆಮಿಕಲ್ ಇರುತ್ತಲ್ಲ, ನಾವು ಈ ನುವಾನ್ ಅಥವಾ ಡೈಕ್ಲೋರೋವಾಸ್ ಅನ್ನೋ ಒಂದು ಕೆಮಿಕಲ್ ಹಾಕಿದಾಗ ಅದನ್ನ ಬಿಡುಗಡೆಗೊಳಿಸಿ ಹೊರಗಡೆಗೆ ಬರ್ತಕ್ಕಂಥ ವಾಸನೆ, ಮಿಥೈಲೋಜನ್ ವಾಸನೆ ಇನ್ನು ಶಕ್ತಿಯುತವಾಗಿ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಒಳಗಡೆ ಮರದ ತುಂಡಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಬರ್ಲಿಕ್ಕೆ ಅನುಕೂಲ ಮಾಡ್ಕೊಳುತ್ತೆ, ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾಗಿ ಇವೆರಡೂ ಯಾವುದೇ ರೀತಿಯಲ್ಲಿ ಕೂಡ ಪೂರ್ವ ಕೆಲಸ ಮಾಡುತ್ತೆ. ಒಂದಕ್ಕೊಂದು ಪೂರ್ವವಾಗಿ ಇರುತ್ತೆ, ಒಂದಕ್ಕೊಂದು ವಿರೋಧಾಭಾಸವಾಗಿ ಕೆಲಸ ಮಾಡೋದಿಲ್ಲ. ಅಂದ್ರೆ ಗಂಡು ನೊಣಗಳು ಬಂದು ಇದರಲ್ಲಿ ಬೀಳ್ತವೆ? ಹೌದು, ಗಂಡು ನೊಣಗಳು ಮಾತ್ರ ಬಂದು ಬೀಳ್ತವೆ, ಹೆಣ್ಣಿನ ನೊಣ ಬೀಳೋದಿಲ್ಲ. ಅಂದ್ರೆ 1 ಎಕರೆ ಪ್ರದೇಶಕ್ಕೆ ಎಷ್ಟು ಕಟ್ಟಬೇಕಾಗತ್ತೆ ಬಲೆಗಳನ್ನ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಒಂದು ಮೋಹಕ ಆಕರ್ಷಕ ಬಲೆಗಳು 1 ಎಕರೆ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ 4, ಗರಿಷ್ಠ 6 ಸಾಕಾಗುತ್ತೆ. ನಾವು 6 ಕಟ್ಟಿ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಈಗ ನಮ್ಮ ಪೆಸ್ಟ್ ಪಾಪ್ಯುಲೇಷನ್ ಬಿಲ್ಡಪ್ ಬಹಳಷ್ಟಿದೆ, ಸೊ ಈಗ ಕಡಿಮೆ ಆಗಲೇಬೇಕು. ಆದ್ರಿಂದ ಆರು ಕಟ್ಟಿದ್ರೆ ಅನುಕೂಲ. ಸಾಧಾರಣಕ್ಕೆ ಒಂದು ಎಕರೆಯಲ್ಲಿ 40 ಮರ ಇತ್ತು ಅಂತ ಹೇಳಿದ್ರೆ ಒಂದು 7-8 ಮರಕ್ಕೆ ಒಂದು, ಸರ್ವ ದಿಕ್ಕಿನಲ್ಲೂ ಅಂದ್ರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಮಧ್ಯದಲ್ಲಿ ಒಂದೆರಡು. ಸೊ ಈ ರೀತಿ ಕಟ್ಟಿದ್ರೆ ಬಹಳ ಅನುಕೂಲ ಆಗುತ್ತೆ. ಎಷ್ಟು ಎತ್ತರದಲ್ಲಿ ಕಟ್ಟಬೇಕಾಗುತ್ತೆ? ಹೌದು, ಇದು ಎತ್ತರ ಬಹಳ ಬಹಳ ಬಹಳನೇ ಮುಖ್ಯ. ಎತ್ತರ ಅಂತ ಹೇಳಿದ್ರೆ ತುದಿಯಲ್ಲಿ ಕಟ್ಟಿದ್ರೆ ಉಪಯೋಗ ಇಲ್ಲ, ಹಾರಾಟ ಮಾಡ್ಲಿಕ್ಕೆ ಆಗುವಂತ ಶಕ್ತಿ ಇದಕ್ಕೆ 8-10 ಅಡಿವರೆಗೂ ಮಾತ್ರ. ನೀವು ನೋಡಿರಬಹುದು ಈ ಹಣ್ಣಿನೊಳಗೆ ಬಾಧೆಗೆ ತೊಂದರೆ ಒಳಪಡುವಂತ ಹಣ್ಣುಗಳು ಯಾವಾಗ್ಲೂ ನಮ್ ಕೈಗೆಟುಕುವಂತ ಒಂದು ಹಂತದಲ್ಲೇ ಇರ್ತವೆ, ಅಂದ್ರೆ ಹೆಚ್ಚು ಕಡಿಮೆ ಒಂದು 2 ಮೀಟರ್ ಎತ್ತರ. ಹೌದು, 2 ಮೀಟರ್ ಎತ್ತರ. ಸೊ ಹಾಗಾಗಿ ಇದನ್ನ 3-6 ಅಡಿ ಎತ್ತರದಲ್ಲೇ ಕಟ್ಟಬೇಕು. ಕಟ್ಟಬೇಕಾದಾಗ ಮತ್ತೊಂದು 2 ಸೂಚನೆಗಳನ್ನ ಗಮನದಲ್ಲಿ ಇಟ್ಕೊಂಡು ಕಟ್ಟಿದ್ರೆ ಬಹಳ ಒಳ್ಳೇದಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಎಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಆ ಒಂದು ಮೋಹಕ ಬಲೆ ಮೇಲೆ ಬೀಳೋದಿಲ್ಲ ಅಲ್ಲಿ ಇದು ಸ್ವಲ್ಪ ಹೆಚ್ಚಿನ ಅವಧಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಈ ಇವಾಪರೇಷನ್ ಏನಿರುತ್ತೆ ನಮ್ಮ ರಾಸಾಯನಿಕ, ಅದು ಇವಾಪರೇಷನ್ ಗಾಳಿ ಬರುವಂತದ್ದು ಆವಿಯಾಗೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ 20 ದಿವಸ ಬಾಳಿಕೆ ಬರುವಂತದ್ದು 1 ತಿಂಗಳ ಕಾಲ ಬಾಳಿಕೆ ಬರುತ್ತೆ. 3-6 ಅಡಿ ಮರಕ್ಕೆ ನೇತು ಹಾಕಿ ಒಂದು ಗಟ್ಟಿಯಾಗಿ ಒಂದು ಕೊಂಬೆ ಕಟ್ಟಬೇಕು. ಅಲ್ಲಿ ಎಲೆಗಳು ಮತ್ತೆ ಇನ್ನೊಂದಷ್ಟು ಮರುಗಿದ್ರೆ ಸ್ವಲ್ಪ ಒಳ್ಳೇದು. ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಹೊರಗಡೆ ಇರತಕ್ಕಂಥ ಸೂರ್ಯನ ಕಿರಣಕ್ಕೆ ಅದು ಬೀಳೋದಕ್ಕಿಂತ ಬದಲಿಗೆ ಒಳಗಡೆ ಎಲೆಗಳ ಮರುಗಲ್ಲಿ ಇದ್ರೆ ಇದು ತುಂಬ ಹೆಚ್ಚಿನ ದಿವಸ ಪರಿಣಾಮಕಾರಿಯಾಗಿ ಆಕರ್ಷಣೆ ಮಾಡ್ತಾನೆ ಇರುತ್ತೆ. ಇದು ಒಳ್ಳೆ ಅನುಕೂಲ ನಮ್ಮ ರೈತರಿಗೆ. ಮೋಹಕ ವಸ್ತುವನ್ನು ಎಷ್ಟು ದಿನಕ್ಕೊಂದ್ಸರಿ ಬದಲಾಯಿಸಬೇಕಾಗುತ್ತೆ? ಹೌದು, ನಾನು ಹೇಳಿದೆ 40-50 ದಿವಸ ಹಣ್ಣು ಕೊಯ್ಲಾಗೋದಕ್ಕೆ ಮುಂಚೆ ಇದು ಬರುತ್ತೆ ಅಂತ ಹೇಳಿದೆ. ಆದರೆ ಎಲ್ಲಾ ಹಣ್ಣುಗಳು ಒಂದೇ ಹಂತದಲ್ಲಿ ಒಂದೇ ದಿವಸಕ್ಕೆ ಕಾಯಿ ಕಚ್ಚಿ ಎಲ್ಲ ಒಂದೇ ದಿವಸ ನಾವು ಹಾರ್ವೆಸ್ಟ್ ಫಲ ಅಂತ ಕೊಯ್ಯೋದಿಲ್ಲ. ಒಂದು 60-80 ದಿವಸವರೆಗೂ ಇದು ಸಾಧಾರಣವಾಗಿ ಮಾರ್ಚ್ ತಿಂಗಳಿಂದ ಕೊಯ್ಲು ಶುರುವಾದ್ರೆ ಜುಲೈವರೆಗೂ ನಡೀತಾ ಇರುತ್ತೆ. ಅಂದ್ರೆ ಒಂದು 3 ತಿಂಗಳ ಕಾಲ ಅಂತ ಇಟ್ಕೊಳ್ಳಿ, 90 ದಿವಸ. ಸೊ ಅವಾಗ ಏನಾಯ್ತು, ನೀವು ಮೊದಲು ತಗೊಂಡಿರ್ತಕ್ಕಂತ ನಮ್ಮ ಹತ್ರ ಒಂದು ಬಲೆ 20-30 ದಿವಸ ಅಂತ ಇಟ್ಕೊಳ್ಳಿ, ಅದು ಪರಿಣಾಮಕಾರಿಯಾಗಿತ್ತು ಅಂದ್ರೆ ಇನ್ನು ಮುಂದಿನ 50 ದಿವಸಕ್ಕೆ 2 ಸರಿ ಇದನ್ನ ಬದಲಾಯಿಸಬೇಕಾಗುತ್ತೆ. ನಮ್ಮಲ್ಲಿ ನಾವು ಆ ಪ್ಲೈವುಡ್ ಲ್ಯೂರ್ ಅಂದ್ರೆ ಆ ಮೋಹಕ ವಸ್ತು ಮಾತ್ರ ಮಾರಾಟ ಮಾಡ್ತೀವಿ. ಆವಾಗ ನಿಮ್ಮ ಕಂಪ್ಲೀಟ್ ಕ್ರಾಪ್ ಸೈಕಲ್, ಒಂದು 60-70 ದಿವಸದ ಏನು ಕ್ರಾಪ್ ಸೈಕಲ್ ಇತ್ತು ಆ ಕ್ರಾಪ್ ಸೈಕಲ್ ಪೂರಾ ನಿಮಗೆ ಪ್ರೊಟೆಕ್ಷನ್ ಅಂದ್ರೆ ಒಂದು ಪರಿಣಾಮಕಾರಿಯಾದ ಒಂದು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇನ್ನೊಂದು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಬರೀ ಇದು ಒಂದೇ ನೀವು ನೆಚ್ಕೋಬೇಡಿ, ಇದರ ಜೊತೆಗೆ ಇನ್ನೊಂದು ಬೀಟ್ ಅಂತ ಕರಿತೀವಿ, ಅಂದ್ರೆ ಗಂಡು ನೊಣ ಮತ್ತು ಹೆಣ್ಣು ನೊಣ ಎರಡನ್ನು ನೀವು ಕೊಲ್ಲಬೇಕಾಗುತ್ತೆ. ಬರೀ ಗಂಡು ನೊಣ ಮಾತ್ರ ಕೊಲ್ಲಿಕ್ಕೆ ನಾನು ಹೇಳಿದಂತ ಮೋಹಕ ಬಲೆ ಬಹಳ ಅನುಕೂಲವಾಗಿ ಪರಿಣಾಮಕಾರಿಯಾಗಿ ಆಗುತ್ತೆ. ಈಗ 1 ನೊಣ 2 ನೊಣ 3 ನೊಣ ತಪ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಉಂಟು, ಅಂದ್ರೆ 5% ವರೆಗೂ ತಪ್ಪಿಸ್ಕೊಳ್ಳುತ್ತೆ. ಈ ಗಂಡು ನೊಣಗಳು ಮತ್ತೆ ಹೆಣ್ಣಿನ ನೊಣನ ಜೊತೆ ಸಮಾಗಮ ಮಾಡ್ತು ಅಂದ್ರೆ ಮತ್ತೆ ಅದರ ಒಂದು ಪುರೋಭಿವೃದ್ಧಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಗಂಡು ಮತ್ತು ಹೆಣ್ಣಿನೊಣ ನಿಯಂತ್ರಣಕ್ಕೆ ಒಂದು ಸಲಹೆ ಅಂತ ಹೇಳಿದ್ರೆ, 1 ಲೀಟರ್ ನೀರಲ್ಲಿ 100 ಗ್ರಾಂ ಬೆಲ್ಲವನ್ನು ಕಲಸ್ಕೊಂಡು ಒಂದು ದ್ರಾವಣ ಮಾಡ್ಕೊಳ್ಳಿ ಪಾನಕ ಥರ. ಅದಕ್ಕೆ 1 ಮಿಲಿಲೀಟರ್ ಡಕಾಮೆಥ್ರಿನ್ ಅನ್ನೋ ಒಂದು ರಾಸಾಯನಿಕವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಈ ಮಾವಿನ ಬುಡದ ನೆಲದಿಂದ 2 ಅಡಿ ಅಥವಾ 2.5 ಅಡಿ ಎತ್ತರದವರೆಗೆ ಒಂದು ಕುಚ್ಚುಮಟ್ಟ ಅಥವಾ ಒಂದು ಹಳೆ ಪರಕೆ ತಗೊಂಡು ರಾಡಿ ತರ ನಮ್ಮ ಕಾಂಡಕ್ಕೆ ಸಿಂಪರಣೆ ಮಾಡೋದ್ರಿಂದ ಈ ಬೆಲ್ಲದ ಅಂಶದ ಒಂದು ಸಿಹಿ ಅಂಶಕ್ಕೆ ಈ ನೊಣಗಳು ಆಕರ್ಷಿತವಾಗಿ ರಾತ್ರಿ ಹೊತ್ತು ಬಂದು ಅವು ತಿಂತವೆ. ಆ ತಿಂದ ಕೂಡಲೇ ಈ ಒಂದು ಕೆಮಿಕಲ್ ನಾನು ಏನು ಹೇಳಿದ್ರೆ ಒಂದು ಕೀಟನಾಶಕದಿಂದ ಅದು ಸತ್ತೋಗ್ತವೆ. ಹೀಗಾಗಿ ಈ ಒಂದು ಮೆಥಡ್ ಇಂದ ಗಂಡು ನೊಣ ಮತ್ತು ಹೆಣ್ಣು ನೊಣ ಎರಡನ್ನೂ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬಿದ್ದಂತ ಮಾವಿನ ಹಣ್ಣುಗಳನ್ನು ಕೂಡ ನಾಶ ಮಾಡಿ. ಇದು ಮತ್ತೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಸ್ಯಾನಿಟೇಷನ್. ಈ ಸ್ಯಾನಿಟೇಷನ್ ಅಂತ ಹೇಳಿದ್ರೆ ಸ್ವಚ್ಛತೆ, ಇದು ಬಹಳ ಬಹಳ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಪಾಲಿಸಲೇಬೇಕು. ಈ ಯಾವಾಗ ಅಪಕ್ವವಾದ ಹಣ್ಣುಗಳು ಉದುರ್ತಾ ಇರ್ತವೆ ಅದನ್ನ ನಾವು ದಯಮಾಡಿ ನಮ್ಮ ತೋಟದಲ್ಲಿ ನಾವು ಎಲ್ಲ ಒಂದು ಕಡೆ ಶೇಖರಣೆ ಮಾಡಿಕೊಂಡು ಒಂದು ದೊಡ್ಡ ಗುಂಡಿ ತೆಗೆದು ಆ ಗುಂಡಿ ಒಳಗೆ ಆವಾಗವಾಗ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಆದರೂ ಈ ಕೆಲಸನ ಮಾಡಲೇಬೇಕು. ನಾವು ಅಲ್ಲೇ ಬಿಟ್ಟಿವಿ ಅಂತ ಹೇಳಿದ್ರೆ ಈ ಹಣ್ಣೇನಾಗುತ್ತೆ, ಆ ಹಣ್ಣಿನ ಒಳಗಡೆ ಇರತಕ್ಕಂಥ ಹಣ್ಣಿನ ಹುಳುಗಳು ಹೊರಗಡೆ ಬರ್ತವೆ, ಕೋಶಾವಸ್ಥೆಗೆ ಹೋಗುತ್ತೆ, ಅಲ್ಲಿಂದ ಮತ್ತೆ ಅದೊಂದು ಬ್ರೀಡಿಂಗ್ ಸೆಂಟರ್ ಆಗಿಬಿಡುತ್ತೆ, ಜೀವನಚಕ್ರ ಮುಂದುವರಿತಾನೆ ಇರುತ್ತೆ. ನಾವು ಇದನ್ನ ನಿಲ್ಲಿಸಬೇಕು. ಇದನ್ನ ನಿಲ್ಲಿಸಬೇಕು ಅಂದ್ರೆ ಒಂದು ಆಳವಾದ ಒಂದು ಗುಂಡಿ ತೆಗೆದು ಅದನ್ನ ಹಾಕಿ ಒಂದ್ ಅಡಿ ಕನಿಷ್ಠ ಪಕ್ಷ ಮೇಲೆ ಮಣ್ಣು ಇರೋ ತರ ಮುಚ್ಚಿ ಅವುಗಳನ್ನ ಮುಚ್ಚಿಬಿಡ್ಬೇಕು. ಇಲ್ಲವೇ ಅವನ್ನೆಲ್ಲ ಗುಡ್ಡೆ ಹಾಕಿ ಮೇಲ್ಗಡೆ ಒಂದು ಬೆಂಕಿ ಕೊಟ್ಟು ಶಾಖ ಕೊಟ್ಟು ಎಲ್ಲ ಸುಡಬೇಕು. ಇಲ್ಲದೆ ಹೋದ್ರೆ ನಮ್ಮ ತೋಟಗಳಲ್ಲಿ ಇವುಗಳನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಎರಡನೇ ಬೇಸಾಯ ಕ್ರಮ ಅಂತ ಹೇಳಿದ್ರೆ ಈ ಆವಾಗವಾಗ ಮಣ್ಣು ಸಡಿಲಗೊಳಿಸ್ತಾ ಇದ್ರೆ ಈ ಕೋಶಗಳು ಏನಿರ್ತವೆ ಮಣ್ಣಲ್ಲಿ ಸೇರ್ಕೊಂಡಿರ್ತಕ್ಕಂಥವು, ಹೌದು, ಮಣ್ಣಿನ ಮೇಲ್ಪದರಕ್ಕೆ ಬಂದು ಆ ಮೇಲ್ಪದರಕ್ಕೆ ಬಂದ ಕೂಡಲೇ ಆ ಒಂದು ಉಷ್ಣಾಂಶದಿಂದ ಸತ್ತೋಗ್ತವೆ. ಈ ಎರಡು ಕ್ರಮ ಅನುಸರಿಸೋದ್ರಿಂದ ನಾವು ಯಾವುದೇ ಒಂದು ವ್ಯಯ ಇಲ್ಲದೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇವುಗಳ ಪಾಪ್ಯುಲೇಷನ್ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಈ ಹಣ್ಣಿನ ನೊಣ ಮತ್ತೆ ಈ ವಾಟೆ ಕೊರಕದ ಹಾವಳಿ ಕಡಿಮೆ ಆಯ್ತು ಅಂದ್ರೆ ಅಲ್ಲಿನ ಹಣ್ಣುಗಳನ್ನು ರಫ್ತು ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಹೌದು, ಈಗ ಏನಾಗಿದೆ ಈ ಕೀಟಗಳ ಮುಕ್ತ ವಲಯ ಅಂತ ಮಾಡಬೇಕಾಗುತ್ತೆ ನಾವು, ಪೆಸ್ಟ್ ಫ್ರೀ ಝೋನ್. ಯಾವಾಗ ನಾವು ರಫ್ತು ಮಾಡಬೇಕು ಅಂತ ಅನ್ಕೊಳ್ತೀವಿ, ಭಾರತ ಸರ್ಕಾರದಲ್ಲಿ ಎಪಿಡ್ ಅನ್ನೋಂತ ಒಂದು ಸಂಸ್ಥೆ ಇದೆ. ಆ ಎಪಿಡ್ ಅನ್ನೋರು ಬಂದು ಅವ್ರು ನೋಡ್ತಾರೆ ಇದು ಕೀಟಗಳ ಮುಕ್ತ ವಲಯವೇ ಅಂತ. ಅದು ಅಲ್ಲ ಅಂತ ಗೊತ್ತಾದರೆ ಅಲ್ಲಿ ಯಾವ ರಫ್ತುದಾರರು ಬರೋದಿಲ್ಲ, ನಾವು ಆ ಝೋನಿಂದ ರಫ್ತು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾವಾಗ ಸತತವಾಗಿ 3 ವರ್ಷ ಅದನ್ನು ಕೀಟ ಮುಕ್ತ ವಲಯ ಅಂದರೆ ನಾನು ಹೇಳಿದಾಗೆ ಈ ಹಣ್ಣಿನ ನೊಣ ಮತ್ತು ವಾಟೆಕೊರಕ ಹುಳ ಈ ಎರಡು ಕೀಟಗಳಿಂದ ಮುಕ್ತ ಅಂತ ಗೊತ್ತಾದಾಗ ಆವಾಗ ಅದನ್ನು ಕೀಟ ಮುಕ್ತ ವಲಯ ಅಂತ ನಮ್ಮ ಎಪಿಡದವರು ಡಿಕ್ಲೇರ್ ಮಾಡ್ತಾರೆ. ಆವಾಗ ಜಪಾನ್ನವರು ಬರ್ತಾರೆ, ಅಮೆರಿಕಾದವ್ರು ಬರ್ತಾರೆ, ಕೊರಿಯಾದವ್ರು ಬರ್ತಾರೆ, ಸಿಂಗಾಪುರ್ನವ್ರು ಬರ್ತಾರೆ, ಎಲ್ಲ ದೇಶಗಳವರು ಬಂದು ನಮಗೆ ಆ ವಲಯದಿಂದ ಮಾತ್ರ ಬೇಕು ಅಂತ ಬೇಡಿಕೆ ಸಲ್ಲಿಸ್ತಾರೆ. ಆವಾಗ ನಾವು ರಫ್ತು ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈಗಾಗಲೇ ಬಹಳಷ್ಟು ವಲಯಗಳನ್ನಾಗಿ ಅವರು ಗುರುತಿಸಿದ್ದಾರೆ ಎಪಿಡದವರು. ಈಗ ಈ ಮೋಹಕ ಬಲೆಗಳು ಅಂತ ತಾವು ಹೇಳಿದ್ರಿ ಈ ಹಣ್ಣಿನ ನೊಣವನ್ನು ಆಕರ್ಷಣೆ ಮಾಡೋದಕ್ಕೆ, ಮೋಹಕ ಬಲೆಗಳನ್ನು ಎಲ್ಲಿ ಪಡ್ಕೋಬಹುದು, ಅದಕ್ಕೆ ಏನು ಕ್ರಮ ಅಂತ ಸ್ವಲ್ಪ ಹೇಳ್ತೀರಾ? ಹೌದು, ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇದನ್ನು ನಾನು ಹೇಳಿದಾಗೆ ತಾವೇ ಅಂದರೆ ರೈತ ಬಾಂಧವರು ರೈತ ಮಹಿಳೆಯರು ತಾವೇ ನಿರ್ಮಿಸ್ಕೋಬಹುದು. ಮಿಥೈಲ್ಯೂಜಿನಾಲ್ ಅನ್ನೋ ಒಂದು ರಾಸಾಯನಿಕ ತಗೊಂಡು ಆ ಒಂದು ಪ್ಲೈವುಡ್ ಟ್ರ್ಯಾಪ್ ಅಂತ ಹೇಳಿದ್ನಲ್ಲ ಅದರ ಮೇಲೆ 1 ಮಿಲಿಲೀಟರ್ ಹಾಕ್ಕೊಂಡು ಅದರ ಮೇಲೆ ನೀವು ಕಟ್ಟೋ ಸಮಯದಲ್ಲಿ ಒಂದು 5-6 ತೊಟ್ಟು ಡೈಕ್ಲೋರೋಬಾಸ್ ಅನ್ನೋ ಒಂದು ಕೀಟನಾಶಕ ಹಾಕ್ಕೊಂಡು ತಾವು ತಮ್ಮ ತೋಳದಲ್ಲಿ ಕಟ್ಟಿದ್ರೆ ಸಂಪೂರ್ಣವಾಗಿ ಇದರ ಒಂದು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವೀಗ ನಮ್ಮ ರೈತ ಬಾಂಧವರಿಗೇನು ಹೇಳ್ತಾ ಇದ್ದೀವಿ, ಬಹಳಷ್ಟು ರೈತ ಬಾಂಧವರು ಅವರ ಒಂದು ಕಷ್ಟ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮಿಥೈಲ್ ಯೂಜಿನಾಲ್ ಮಾರ್ಕೆಟಲ್ಲಿ ಸಿಗುತ್ತೆ? ಹೌದು, ಮಾರುಕಟ್ಟೆಯಲ್ಲಿ ಸಿಗದೆ ಇರತಕ್ಕಂಥದ್ದೇ ಬಹಳ ದೊಡ್ಡ ತೊಂದರೆ ಆಗಿದೆ. ಈಗ ನಿಮಗೆ 1 ಎಕರೆ ಅಥವಾ 3 ಎಕರೆ ಇದ್ರೆ ನಿಮ್ಗೆ ಒಂದು 10-15 ಮೋಹಕ ಬಲೆಗಳು ಬೇಕಾಗ್ತವೆ, ಅಂದ್ರೆ 10 ಅಥವಾ 15 ML ಬೇಕಾಗುತ್ತೆ. ಆದ್ರೆ ಅದು ಸಿಗತಕ್ಕಂತ ಕನಿಷ್ಠ ಪ್ಯಾಕಿಂಗ್ ಅಂತ ಹೇಳಿದ್ರೆ 500 ML. ಹಾಗಾಗಿ ಈ ರೈತ ಬಾಂಧವರು ಈ ಚಿಲ್ಲರೆ ಲೆಕ್ಕದಲ್ಲಿ ಪಾಪ ತಗೊಂಡು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕೆಮಿಕಲ್ ಒಮ್ಮೆ ಕೊಂಡ್ಕೊಂಡ್ರೆ ನೀವು ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ಬೇಕಾದ್ರೂ ಇಟ್ಕೋಬಹುದು, ಒಳ್ಳೆ ಕೆಮಿಕಲ್ ಅದು. ಆದ್ರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಅಷ್ಟೊಂದು ಬಂಡವಾಳ ಹೂಡಿಕೆ ಅಸಾಧ್ಯ ಆಗಿದೆ. ಇದನ್ನ ನಾವು ಮನಗಂಡು ಏನ್ ಮಾಡ್ತಾ ಇದೀವಿ ನಮ್ಮ IHR ಅಲ್ಲಿ, ನಾವು ರೈತ ಬಾಂಧವರಿಗೇನೆ ನೇರವಾಗಿ ತಲುಪಿಸುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈಗ ಇದ್ರ ಬೆಲೆ ನಾವು ತಯಾರು ಮಾಡಿ ಕೊಡ್ತೇವೆ. ಇದನ್ನ ಅವರು ಜೋಪಾನವಾಗಿ ಇಟ್ಕೊಂಡಲ್ಲಿ ಕನಿಷ್ಠ ಪಕ್ಷ 1-10 ವರ್ಷಗಳ ಕಾಲ ಉಪಯೋಗಿಸಬಹುದು. ಅದಕ್ಕೆ ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಅವರು ಈಗ ಈ ಬೆಲೆ ಕೊಂಡ್ಕೊಂಡು ಹೋಗಿ ನಮ್ಮ ಕಡೆಯಿಂದ ಅವರು ಕಟ್ಟಿ ಜೋಪಾನವಾಗಿ ಅದನ್ನ ಆ ಬೆಳೆ ಆದ ನಂತರ ತಗೊಂಬಂದು ಮನೆಯಲ್ಲಿ ಒಂದು ಕಡೆ ಇಟ್ಕೋಬೇಕು. ಆ ಪೀಸ್ ಮರದ ಪೀಸ್ ಏನಿರುತ್ತೆ ಅದನ್ನು ನೀವು ಶೇಖರಣೆ ಮಾಡಿಟ್ಕೊಂಡ್ರೆ ಮುಂದಕ್ಕೆ ಯಾವಾಗಲಾದರೂ 10 ML 20 ML 50 ML ಪ್ಯಾಕಿಂಗ್ ಬಂದಾಗ ತಾವೇ ಆ ಒಂದು ಮಿಥೈಲೋಜಿನಲ್ ಕೊಂಡ್ಕೊಂಬಂದು ಒಂದು ಇಂಕ್ ಡ್ರಾಪರಿಂದ 1 ML ಹಾಕ್ಕೊಂಡು ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ಬೋದು. ಅದು ಬಹಳ ಅನುಕೂಲವಾದ ಒಂದು ಪದ್ಧತಿ. ಡೈಕ್ಲೋರೋವಾಸ್ ಮಾತ್ರ ನಾವು ಹಾಕಿರಲ್ಲ, ಯಾಕೆಂದರೆ ಇದಕ್ಕೆ ಕೆಲವೊಂದು ನಿಬಂಧನೆಗಳಿದ್ದಾವೆ. ಅದು ರಿಜಿಸ್ಟರ್ಡ್ ಪ್ರಾಡಕ್ಟ್ ಆದ್ದರಿಂದ ನಾವು ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ನಾವು ಮಿಥೈಲೋಜಿನಲ್ ಹಾಕಿ ತಮಗೆ ರೈತ ಬಾಂಧವರಿಗೆ ನೀಡ್ತೇವೆ. ನೀವು ನಿಮ್ಮ ಮನೆಯಲ್ಲಿ 1-5-6 ತೊಟ್ಟು ಡೈಕ್ಲೋರೋವಾಸ್ ಅಂಗಡಿಯಿಂದ ನೀವು ಕೊಂಡ್ಕೊಂಬಂದು ತಾವೇ ಅದನ್ನು ಚಾರ್ಜ್ ಮಾಡಿ ಫೀಲ್ಡಲ್ಲಿ ನಿಮ್ಮ ಗಿಡಕ್ಕೆ ಕಟ್ಕೋಬೇಕು. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವಿನ ವಾಟೆ ಕೊರಕ ಮತ್ತು ಹಣ್ಣಿನ ನೊಣದ ಹಾವಳಿಯನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು ಅದನ್ನು ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾವಿನ ಓಟೆ ಕೊರಕ ಮತ್ತು ಹಣ್ಣಿನ ನೊಣಗಳ ನಿಯಂತ್ರಣ ಈ ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಟಿಎನ್ ಶಿವಾನಂದ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಿಸಿದವರು ಪಿಎಂ ಜಗದೀಶ್. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24ರಂದು ಸಂಜೆ 5:30-6 ಗಂಟೆಯವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಆತ್ಮ ಯೋಜನೆ. ಈ ಕೃಷಿ ವಿಸ್ತರಣಾ ಯೋಜನೆ ಕುರಿತು ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499, STD ಕೋಡ್ 080. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು. 9:05 ಉರ್ದು ಕಾರ್ಯಕ್ರಮ. ಅಫ್ಸರ್ ನಸ್ರೀನ್ ಅನ್ಸಾರಿ ಅವರಿಂದ ಭಾಷಣ ಹಾಗೂ ಸ್ಯಾಟಲೈಟ್ ಮುಸಾಯರ. ಮಾತನಾಡ್ತಾರೆ ಮೊಹಮ್ಮದ್ ಮುಬೀನ್ ರೆಹಮಾನ್. 9:30 ಅಮೃತ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿಯಲ್ಲಿ ವಿಷಯ 1937ರ ಪ್ರಾಂತೀಯ ಚುನಾವಣೆಗಳು ಹಾಗೂ ರಾಜ್ಯ ಕರಾವಳಿ ಪ್ರದೇಶದ ಹೋರಾಟಗಳು. ಭಾಗವಹಿಸುತ್ತಾರೆ ಡಾ ತುಕಾರಾಂ ಪೂಜಾರಿ, ಡಾ ಪಿವಿ ಭಂಡಾರಿ, ಉದಯ ಸರ್ಪಮಾಲೆ, ಡಾ ಮೋನಾ ಮೆಂಡೋನ್ಸಾ ಮತ್ತು ಡಾ ಪ್ರಭಾತ್ ಬಲ್ನಾಡು. ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್. ಇದು ಮಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ಶೋಧ. ರಚನೆ ವಿಆರ್ ಪೊಲೀಸ್ ಪಾಟೀಲ್, ನಿರ್ದೇಶನ ಅನಿಲ್ ದೇಸಾಯಿ. ರಾತ್ರಿ 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ. ಇವಿಷ್ಟು ಕಾರ್ಯಕ್ರಮಗಳು ಇನ್ನು ಮುಂದೆ ಮೂಡಿಬರಲಿವೆ.